15,000 ಶಿಕ್ಷಕರ ಶೀಘ್ರ ನೇಮಕ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಶಿಕ್ಷಣ ಸಂಶೋಧನೆಗೆ ಹೆಚ್ಚಿನ ಉತ್ತೇಜನ ನೀಡಲು ರಾಜ್ಯ ಸರ್ಕಾರ ಲಿವರ್ಪೂಲ್ ವಿಶ್ವವಿದ್ಯಾಲಯ ಒಡಂಬಡಿಕೆ. ಏರೋ ಇಂಡಿಯಾ 2025 ಹಿನ್ನೆಲೆಯಲ್ಲಿ ಲೋಹದ ಹಕ್ಕಿಗಳ ತಾಲೀಮು. ಬೆಂಗಳೂರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫೆಲೆಮಿನ್ ಯಾಂಗ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಗ್ರಾಮೀಣ ಗರ್ಭಿಣಿ ಮಹಿಳೆಯರಲ್ಲಿ ಪೌಷ್ಟಿಕ ಆಹಾರ ಕ್ರಮಗಳು ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಆನಂತರ ಭಜನೆ ಪದ, ತಿಪಟೂರು ತಾಲೂಕು ಅರಳಗುಪ್ಪೆಯ ವಿನೋದಮ್ಮ ಮತ್ತು ಸಂಗಡಿಗರಿಂದ. ಮೊದಲಿಗೆ ಜಾಹೀರಾತು. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ. ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಅರೆ ಅರೆ, ಹೆದರಬೇಡಿ. ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು. ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಗ್ರಾಮೀಣ ಗರ್ಭಿಣಿ ಮಹಿಳೆಯರ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್. ಇವತ್ತು ನಮಗೆ ಮಹಿಳೆಯರ ಗರ್ಭಾವಸ್ಥೆ ಹಂತವು ಬಹುಮುಖ್ಯ ಪಾತ್ರ ನಿರ್ವಹಿಸ್ತಾ ಇದೆ, ಇದ್ರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸೌಮ್ಯ ಅವರೇ. ಮಹಿಳೆಯರ ಗರ್ಭಾವಸ್ಥೆ ಇದು 9 ತಿಂಗಳ ಅವಧಿಯಲ್ಲಿ ಮಹಿಳೆಯ ಜೀವನದ ಅತ್ಯಂತ ವಿಶೇಷ ಹಂತ ಅಂತಾನೆ ಹೇಳಬಹುದು. ಈ ಸಮಯದಲ್ಲಿ ತಾಯಿಯ ದೇಹವು ಹಲವಾರು ಬದಲಾವಣೆಗೆ ಒಳಗಾಗೋದ್ರಿಂದ ಅದಕ್ಕೆ ಬೇಕಾದಂತಹ ಶಕ್ತಿ ಮತ್ತು ಎಲ್ಲಾ ತರಹದ ಪೋಷಕಾಂಶಗಳು ಒದಗಿಸುವುದು ಕೇವಲ ಅವರು ಸೇವಿಸುವಂತಹ ಆಹಾರದ ಮೂಲಕ ಮಾತ್ರ ಸಾಧ್ಯ. ಹಾಗಾಗಿ ಗರ್ಭಿಣಿ ಆರೋಗ್ಯವು ಶಿಶುವಿನ ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀಳೋದ್ರಿಂದ ಈ ಅವಧಿಯಲ್ಲಿ ಮಹಿಳೆಯರು ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿನ ತೋರ್ಬೇಕಾಗುತ್ತೆ ಸರ್. ಹಾಗೆ ಹಲವಾರು ಜನಗಳು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ತಾಯಿ ಮತ್ತು ಮಗುವಿನ ಇರೋದ್ರಿಂದ ಹೆಚ್ಚಿಗೆ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಇದು ಒಂದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ, ನಾವು ಎಷ್ಟು ಗರ್ಭಿಣಿಯರು ಹೆಚ್ಚಿನ ಪ್ರಮಾಣದ ಆಹಾರ ಸೇವನೆ ಮಾಡದಲ್ದೇನೆ ಅದರಲ್ಲಿರುವ ಗುಣಮಟ್ಟ, ಆಹಾರದ ಗುಣಮಟ್ಟ ಮತ್ತು ಪೋಷಕಾಂಶಗಳು ಮುಖ್ಯ. ಹಾಗಾಗಿ ಗರ್ಭಿಣಿ ಸ್ತ್ರೀಯು ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ತಗೋತಿದ್ದಾಳೆ ಆಹಾರದ ಮೂಲಕ ಅನ್ನೋದು ಬಹುಮುಖ್ಯ ಆಗುತ್ತೆ. ಹಾಗಾಗಿ ಇದು ಗರ್ಭಾವಸ್ಥೆ ಹಂತವು ಬಹು ಮುಖ್ಯ ಪಾತ್ರ ವಹಿಸೋದು ಆಹಾರ. ಆಹಾರ ಕಾಳಜಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲಿ, ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಗರ್ಭಿಣಿ ಮಹಿಳೆಯರ ಅಪೌಷ್ಟಿಕತೆ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಕಾರಣ ಇರಬಹುದು ಡಾಕ್ಟರ್ ಸೌಮ್ಯ ಅವರೇ? ಸರ್, ಇವಾಗ ಏನಾಗ್ತಿದೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಆರೋಗ್ಯ ತೊಂದರೆ ಮತ್ತು ಅಪೌಷ್ಟಿಕತೆ ಇದು ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಇದಕ್ಕೆ ಏನ್ ಕಾರಣ ಇರಬಹುದು ಅಂದ್ರೆ, ಒಂದೇದು ಬಡತನ, ಅದಲ್ಲದೇನೆ ಅಸಮತೋಲನ ಆಹಾರ, ಹಾಗೆ ಆಹಾರವನ್ನು ಉತ್ಪಾದಿಸುವ ಮತ್ತು ಖರೀದಿಸುವ ಸಾಮರ್ಥ್ಯವಿಲ್ಲದಿರುವಂತದ್ದು, ಹಾಗೆ ಪೌಷ್ಟಿಕಾಂಶ ಭರಿತ ಆಹಾರವನ್ನು ತಯಾರಿಸುವ ವಿಧಾನ ಗೊತ್ತಿಲ್ಲದೆ ಇರುವಂತದ್ದು, ಮತ್ತು ಇನ್ನೂ ಮುಖ್ಯವಾಗಿ ಅಂದ್ರೆ ಮೂಢನಂಬಿಕೆಗಳಿರಬಹುದು ಮತ್ತು ಅಶುಚಿತ್ವತೆ, ಹೈಜೀನ್ ಇಲ್ಲದೆ ಇರುವಂತದ್ದು. ಈ ಎಲ್ಲಾ ಕಾರಣದಿಂದ ನಾವು ಅಪೌಷ್ಟಿಕತೆಯನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಮುಖ್ಯವಾದ ಸಂಗತಿ ತಿಳ್ಕೊಬೇಕು ಅಂದ್ರೆ, ಪೌಷ್ಟಿಕ ಆಹಾರ ಪರಿಪೂರ್ಣ ಬೆಳವಣಿಗೆಗೆ ಅವಶ್ಯಕ. ಈ ವಿಷಯ ಕೆಲವು ಜನಕ್ಕೆ ಗೊತ್ತಿರುತ್ತೆ, ಇನ್ನೊಂದ್ ಸ್ವಲ್ಪ ಜನ ಗೊತ್ತಿದ್ರು ಸಹ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಈ ಎಲ್ಲಾ ಕಾರಣದಿಂದ ಏನಾಗ್ತಿದೆ, ಪ್ರಮುಖವಾಗಿ ಗರ್ಭಿಣಿಯರು ಮತ್ತೆ ಬಾಣಂತಿಯರು, ಮಕ್ಕಳು ಅಪೌಷ್ಟಿಕತೆ ಕೊರತೆಯಿಂದ ನರಳುತ್ತಿದ್ದಾರೆ. ಕೆಲವಾರು ಸಂದರ್ಭಗಳಲ್ಲಿ ಏನಾಗ್ತಿದೆ ಅಂದ್ರೆ ಇದು ಸಾವು ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತೆ. ಹಾಗೆ ನಾವು ಪ್ರತಿಶತ ನೋಡೋದಾದ್ರೆ ಭಾರತದಲ್ಲಿ ಪ್ರತಿ 33% ಮಕ್ಕಳಷ್ಟು ಜನನದ ತೂಕ 2.5 kg ಕಡಿಮೆ ಆಗ್ತಿದೆ. ಈ ಜನನದ ತೂಕ ಕಡಿಮೆ ಆದಾಗ ಏನಾಗ್ತಿದೆ, ಮಗು ಮುಂದಿನ ದಿನಗಳಲ್ಲಿ ದೈಹಿಕವಾಗಿ, ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಅದು ಪ್ರತಿಕೂಲ ಪರಿಣಾಮ ಬೀರುತ್ತೆ. ಹೌದು ಸರ್, ಈ ಎಲ್ಲಾ ಕಾರಣದಿಂದಾಗಿ ಅಪೌಷ್ಟಿಕತೆ ನಾವು ಹೆಚ್ಚಿಗೆ ಕಾಣ್ತಾ ಇದೀವಿ ಸರ್. ಈಗ ಈ ಒಂದು ಗರ್ಭಿಣಿಯರಲ್ಲಿ ವಿವಿಧ ಕಾರ್ಯನಿರ್ವಹಣೆಗೆ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇರುತ್ತಾ ಹೆಂಗೆ? ಹೌದು ಸರ್, ಖಂಡಿತವಾಗಿ. ಯಾಕಂದ್ರೆ ನಾನು ಹೇಳ್ದಂಗೆ ಗರ್ಭಿಣಿ ಸ್ತ್ರೀಯರಲ್ಲಿ ಹಲವಾರು ದೇಹದ ಬದಲಾವಣೆಗಳಾಗ್ತಾ ಇರ್ತವೆ. ಆ ಬದಲಾವಣೆಗಳ ಸಮಯದಲ್ಲಿ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಯಾವ್ಯಾವ ಸಮಯ ಏನೇನು ಬದಲಾವಣೆಗಳಾಗ್ತವೆ ಅಂತ ನೋಡಕ್ ಹೋದ್ರೆ, ಮೊದಲನೆಯದು ಗರ್ಭದಲ್ಲಿ ಗರ್ಭಕೋಶದ ಬೆಳವಣಿಗೆ, ಗರ್ಭಚೀಲದ ಬೆಳವಣಿಗೆ ಆಗ್ತಿರುತ್ತೆ. ಹಾಗೆ ಭ್ರೂಣದ ಅಂದ್ರೆ ಮಗುವಿನ ಬೆಳವಣಿಗೆ ಆಗ್ತಾ ಇರುತ್ತೆ, ಮತ್ತು ಸ್ತನ ಮತ್ತು ಗರ್ಭಕೋಶದ ಅಭಿವೃದ್ಧಿಗೋಸ್ಕರ, ಹಾಗೂ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತದ ಪ್ರಮಾಣ ಹೆಚ್ಚಿಗೆ ಇರುವಂತದ್ದು, ಈ ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಇದೊಂದು ಮಗುವಿನ ಏನು ಮಗು ಸ್ಥಿರವಾಗಿ ಇರೋದಕ್ಕೆ ಕಾರಣವಾಗುವಂತಹ ಫ್ಲೂಯಿಡ್. ಈ ಉತ್ಪಾದನೆಗೂ ಸಹ ಪೋಷಕಾಂಶಗಳು ಹೆಚ್ಚಿಗೆ ಬೇಕಾಗ್ತವೆ. ಹಾಗೆ ಗರ್ಭಿಣಿ ದೇಹದಲ್ಲಿ ಆಹಾರ ಶೇಖರಣೆ, ಮಗುವಿಗೆ ಅದನ್ನ ವರ್ಗಾಯಿಸುವ ಕಾರಣದಿಂದಾಗಿ ಪೋಷಕಾಂಶಗಳು ಹೆಚ್ಚಿಗೆ ಬೇಕಾಗ್ತವೆ, ಮತ್ತು ಎಲ್ಲಾ ತರಹದ ಮಗುವಿನ ಅಂಗಾಂಗಗಳ ರಚನೆ ಆಗ್ತಿರ್ತವೆ. 2-8 ತಿಂಗಳ ಅವಧಿಯಲ್ಲಿ ಮಗುವಿನಲ್ಲಿ ಎಲ್ಲಾ ತರಹದ ಅಂಗಾಂಗಗಳು ರಚನೆ ಆಗೋದ್ರಿಂದ ಈ ಎಲ್ಲಾ ಕಾರಣದಿಂದಾಗಿ ಪೋಷಕಾಂಶಗಳು ತುಂಬಾ ಅವಶ್ಯಕತೆ ಇರ್ತವೆ ಸರ್. ಒಂದ್ ವೇಳೆ ಪೋಷಕಾಂಶಗಳ ಕೊರತೆ ಆದಲ್ಲಿ, ಈಗ ನಾವು ಕಾಣ್ತಾ ಇದ್ದೇವೆ 2 ತಿಂಗಳು ಗರ್ಭಿಣಿ ಸ್ತ್ರೀಯರಲ್ಲಿ ಅಬಾರ್ಷನ್ ಹೆಚ್ಚಿಗೆ ಆಗ್ತಾ ಇದಾವೆ. ಯಾಕಂದ್ರೆ ಪೋಷಕಾಂಶಗಳ ಕೊರತೆಯಿಂದ, ಏನು ರಕ್ತಸ್ರಾವ ಆಗುವಂತದ್ದು ರಕ್ತಹೀನತೆ ಕಾರಣದಿಂದ ಆಗ್ತಿದೆ. ಹಾಗೆ ನಾವು ಮಕ್ಕಳಲ್ಲಿ ಕಾಣ್ತಾ ಇದ್ದೇವೆ ಅಂಗವೈಕಲ್ಯತೆ, ಅಂದ್ರೆ ಕಣ್ಣು, ಕಿವಿ, ಇವು ಮತ್ತೆ ಅದು ಆಗುತ್ತೆ ಸರ್. ಯಾಕಂದ್ರೆ ಆ ಸಾಧ್ಯತೆ ಕಡಿಮೆ, ಯಾಕಂದ್ರೆ ಅದು ಬೇರೆದ್ರಿಂದ ಪೋಷಕಾಂಶಗಳ ಕೊರತೆಯಿಂದನೂ ಸಹ ಆಗ್ತವೆ ಸರ್ ಪೋಷಕಾಂಶಗಳು. ಯಾಕಂದ್ರೆ ನಾವು ಫೋಲಿಕ್ ಆಸಿಡ್ ಅಂತ ಹೇಳ್ತೀವಿ, ಈ ಫೋಲಿಕ್ ಆಮ್ಲ ಗರ್ಭಿಣಿ ಸ್ತ್ರೀ ತಗೊಳ್ಳುವಂತಹ ಮಾತ್ರೆ ಮತ್ತು ಆಹಾರದಲ್ಲಿ ಇರುತ್ತೆ. ಇದೇನಾದ್ರೂ ಕೊರತೆ ಆದಾಗ ಮಗುವಿನಲ್ಲಿ ನಾವು ಏನು ತೂಕ ಕಡಿಮೆ ಆಗುವಂತದ್ದು, ಮತ್ತು ಮಗುವಿನ ಬೆನ್ನೆಲುಬು ಬೆಳೆಯದೇ ಇರುವಂತದ್ದು, ಈ ತರ ಅಂಗವೈಕಲ್ಯತನ ಸಹ ನಾವು ಪೋಷಕಾಂಶಗಳ ಕೊರತೆಯಿಂದನೇ ಕಾಣ್ತೇವೆ, ಮತ್ತು ಬೆಳವಣಿಗೆ ಕುಂಠಿತ ಸಹ ಆಗುವಂತಹ ಚಾನ್ಸಸ್ ಇರುತ್ತೆ ಸರ್. ಈಗ ಡಾಕ್ಟರ್ ಸ್ವಾಮಿ ಅವರೇ, ಸಾಮಾನ್ಯವಾಗಿ ಸಾಮಾನ್ಯ ಗರ್ಭಾವಸ್ಥೆ ಸಮಸ್ಯೆ ಅಂತ ಹೇಳ್ತೇವಲ್ಲ, ಅವು ಯಾವುದು, ಮತ್ತೆ ಇದಕ್ಕೆ ಆಹಾರದ ಪರಿಹಾರ ಏನು? ಮೊದಲನೇದಾಗಿ, ಮೊದಲು 1 ಅಥವಾ 2-3 ತಿಂಗಳಲ್ಲಿ ತಾಯಿಯಲ್ಲಿ ನಾವು ಹೆಚ್ಚಾಗಿ ಕಾಣುವಂತದ್ದು ವಾಮಿಟಿಂಗ್, ವಾಂತಿ ಅಂತ ಹೇಳ್ತೀವಿ, ಅದು ಮಾರ್ನಿಂಗ್ ಸಿಕ್ನೆಸ್ ಅಂತಾನು ಹೇಳ್ತೀವಿ. ಈ ಸಮಸ್ಯೆನ ಕಡಿಮೆ ಮಾಡಲು ಏನ್ ಮಾಡಬೇಕು ಅಂದ್ರೆ, ಕಷಾಯ, ಶುಂಠಿ ಮತ್ತು ಬೆಲ್ಲದ ಕಷಾಯ ಕುಡಿಯುವಂತದ್ದು, ಮತ್ತು ಹಣ್ಣುಗಳನ್ನು ತಿನ್ನುವಂತದ್ದು. ಹಾಗೆ ಗರ್ಭಿಣಿ ಸ್ತ್ರೀ ಏನ್ ಮಾಡಬೇಕು ಅಂದ್ರೆ, ಹೆಚ್ಚಿಗೆ ಪ್ರಮಾಣದ ಆಹಾರವನ್ನು ಒಂದೇ ಸರಿ ತಿನ್ನೋದು ಕಡಿಮೆ ಮಾಡಿ ಸ್ವಲ್ಪ ಸ್ವಲ್ಪನೆ ಊಟ ಸೇವನೆ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಅದಾದ್ಮೇಲೆ ಗ್ಯಾಸ್ಟ್ರಿಕ್, ಗ್ಯಾಸ್ ಪ್ರಾಬ್ಲಮ್ ನಾವು ಗರ್ಭಿಣಿಯರಲ್ಲಿ ಹೆಚ್ಚಾಗಿ ನೋಡ್ತೀವಿ. ಇದನ್ನ ನಾವು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬಹುದು ಅಂದ್ರೆ, ಪುದೀನಾ ಕಷಾಯ ಅಂತ ಹೇಳ್ತೀವಿ, ಆ ಕಷಾಯದಿಂದ, ಮತ್ತು ಜೀರಿಗೆ ನೀರು ಕುಡಿಯೋದ್ರಿಂದ, ಮತ್ತು ಬಿಸಿನೀರು ಬೆಳಗ್ಗೆ ಎದ್ದ ತಕ್ಷಣ ನಿಂಬೆ ರಸದ ಬಿಸಿನೀರು ಕುಡಿಯೋದ್ರಿಂದ, ಮತ್ತು ತೆಂಗಿನಕಾಯಿ ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನ ನಾವು ನಿವಾರಣೆ ಮಾಡಬಹುದು. ಮತ್ತು ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇದು ಒಂದು 7-8 ತಿಂಗಳಲ್ಲಿ ಹೆಚ್ಚಾಗಿ ಕಾಣ್ತೇವೆ ಗರ್ಭಿಣಿ ಸ್ತ್ರೀಗಳಲ್ಲಿ. ಇದಕ್ಕೆ ಏನು ಆಹಾರ ಪದ್ಧತಿ ಅಂದ್ರೆ, ನಾರಿನಾಂಶಯುಕ್ತ ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರ ಸೇವನೆ ಮಾಡಬೇಕಾಗುತ್ತೆ. ಅವು ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ, ಹಣ್ಣು ಮತ್ತು ತರಕಾರಿ, ಮತ್ತು ಹೆಚ್ಚಾಗಿ ಸೊಪ್ಪುಗಳಲ್ಲಿ. ಈ ಎಲ್ಲಾ ಸೊಪ್ಪುಗಳನ್ನು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆನು ಸಹ ಕಡಿಮೆ ಮಾಡಬಹುದು. ಹಣ್ಣು ತಿನ್ಬಹುದು ನಾವು, ಮೊದಲನೇದು ಪೇರ್ಲೆ ಹಣ್ಣು, ಸೇಬು ಹಣ್ಣು, ಇದ್ರಲ್ಲೆಲ್ಲ ಫೈಬರ್ ನಾರಿನಾಂಶ ಸಂಖ್ಯೆ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಒಂದು ಬಾಳೆಹಣ್ಣು, ಪೇರ್ಲೆ ಹಣ್ಣು, ಮತ್ತೆ ಪಾಲಕ್ ಸೊಪ್ಪು, ಎಲ್ಲಾ ತರ ಸೊಪ್ಪುಗಳನ್ನು ಸಹ ನಾರಿನಾಂಶ ಹೆಚ್ಚಿಗೆ ಇರುತ್ತೆ ಸರ್. ಅಂದ್ರೆ ಗರ್ಭಿಣಿ ಮಹಿಳೆಯರು ಈ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ತಿಂದ್ರೆ ಒಳ್ಳೇದು. ಒಳ್ಳೇದು ಸರ್, ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆ ಆಗುತ್ತೆ, ಮತ್ತೆ ಕಬ್ಬಿಣಾಂಶ ಸಹ ಹೆಚ್ಚಿಗೆ ಆಗೋದ್ರಿಂದ ಅನೇಮಿಯಾ ಅಂದ್ರೆ ರಕ್ತಹೀನತೆಯನ್ನು ಸಹ ಕಡಿಮೆ ಮಾಡಬಹುದು. ಇನ್ನೊಂದು ಕಾಲು ನೋವು, ಕೈ ನೋವು ಬರುವಂತ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಏನು ಅಂದ್ರೆ, ಹೆಚ್ಚಾಗಿ ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಹೆಚ್ಚಿಗೆ ಇರುವಂತ ಆಹಾರ ಅಂದ್ರೆ ಒಂದು ಹಾಲು, ಮೊಸರು, ಬಾದಾಮಿ, ಖರ್ಜೂರ, ರಾಗಿ. ರಾಗಿಯಲ್ಲಿ ನಾವು ಹೆಚ್ಚಿಗೆ ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದ ನಾವು ರಾಗಿ ಗಂಜಿ, ರಾಗಿ ಅಂಬ್ಲಿ ಮಾಡಿಕೊಂಡು ತಿನ್ನೋದು ಸೂಕ್ತ ಸರ್. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ಕೋಬೇಕು ಆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು. ಅದಕ್ಕೋಸ್ಕರ ಹಣ್ಣುಗಳು, ಎಲ್ಲಾ ತರದ ಹಣ್ಣುಗಳನ್ನು ತಿನ್ನೋದ್ರಿಂದ ಅವರಲ್ಲಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಪ್ರತಿನಿತ್ಯ ಒಂದು ದಿನದಲ್ಲಿ ಯಾವ್ದಾದ್ರೂ 2 ತರದ ಹಣ್ಣು ಮತ್ತು 2 ತರದ ತರಕಾರಿಗಳನ್ನ ತಿನ್ಬೇಕು. ಜೊತೆಗೆ ಅಡುಗೆ ಊಟದಲ್ಲಿ ಸೊಪ್ಪು ತರಕಾರಿಗಳನ್ನ ಅವರು ಮೀಲ್ ಅಲ್ಲಿ ಆಹಾರದ ಪದ್ಧತಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಸರ್. ಈ ಆಹಾರದಿಂದನೇ ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಅಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಅಲ್ಲಿಂದನ ಬರ್ತದ? ಹಣ್ಣುಗಳಲ್ಲಿ, ಎಲ್ಲಾ ತರದ ಹಣ್ಣುಗಳಲ್ಲಿ, ಅದರಲ್ಲೂ ವಿಟಮಿನ್ ಸಿ ಹೆಚ್ಚಿಗೆ ಇರುವಂತಹ ಹಣ್ಣುಗಳು ಅಂದ್ರೆ ನಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಇದರಲ್ಲೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳುವಂತಹ ಅಂಶ ಇರುತ್ತೆ. ಇನ್ನೊಂದು ಡಾಕ್ಟರ್ ಸ್ವಾಮಿ ಅವರೇ, ಗರ್ಭಾವಸ್ಥೆಯಲ್ಲಿ ಅಗತ್ಯವಿರುವ ಪೋಷಕಾಂಶಗಳು ಅಂದ್ರೆ ಯಾವುವು, ಮತ್ತೆ ಅವುಗಳ ಮಹತ್ವದ ಬಗ್ಗೆ ಕೂಡ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಸರ್, ಇದನ್ನ ಎಲ್ಲಾ ಗರ್ಭಿಣಿ ಸ್ತ್ರೀಯರು ಕೇಳಬೇಕು, ಮತ್ತೆ ಇದನ್ನ ಅವರ ಪ್ರತಿ ದಿನ ಅವರ ಆಹಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಅಳವಡಿಸ್ಕೋಬೇಕು. ಅದರಲ್ಲಿ ಮೊದಲನೆಯದು ಪೋಷಕಾಂಶ ಬಂದು ಪ್ರೋಟೀನ್. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಗರ್ಭಿಣಿ ದೇಹದಲ್ಲಿ ಎಲ್ಲಾ ತರದ ಜೀವಕೋಶಗಳ ಬೆಳವಣಿಗೆಗೆ ಮತ್ತು ಶಿಶುವಿನ ಬೆಳವಣಿಗೆಗೆ ಪ್ರೋಟೀನ್ ಹೆಚ್ಚು ಅಗತ್ಯವಿದೆ, ಮತ್ತು ಎಲ್ಲಾ ತರದ ಅಂಗಾಂಗಗಳು ಮತ್ತು ಹಾರ್ಮೋನ್ ಮತ್ತು ಎನ್ಝೈಮ್ ಅಂತ ಹೇಳ್ತೀವಿ ಉತ್ಪನ್ನಕ್ಕೆ, ಮತ್ತು ಹಾರ್ಮೋನ್ಗಳ ಬ್ಯಾಲೆನ್ಸ್ ಮಾಡೋಕೆ ಪ್ರೋಟೀನ್ ಬೇಕು. ಇದು ಎಲ್ಲಿ ಹೆಚ್ಚಾಗಿ ಪ್ರಮಾಣ ಸಿಗುತ್ತೆ ಅಂದ್ರೆ, ಹಾಲು, ಮೊಟ್ಟೆ, ಪನ್ನೀರು, ಮತ್ತೆ ಏನು ಎಲ್ಲಾ ತರದ ಬೇಳೆಕಾಳುಗಳಲ್ಲಿ, ಹಾಗೆ ಮಾಂಸಾಹಾರಿಯಾಗಿದ್ರೆ ಮಟನ್, ಚಿಕನ್ ಇದರಲ್ಲಿನೂ ಸಹ ಹೆಚ್ಚಿಗೆ ಕಾಣ್ತೀವಿ. ನೀವು ಚಿಕನ್ ಮಟನ್ ತಿನ್ನೋದಾದ್ರೆ, ಚಿಕನ್ ತಿನ್ನೋದಾದ್ರೆ ಸ್ಕಿನ್ಲೆಸ್ ಚಿಕನ್ ತಿನ್ನೋದು ಒಳ್ಳೆಯದು, ಅದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ. ಹಾಗೆ ಐರನ್ ಅಂದ್ರೆ ಕಬ್ಬಿಣಾಂಶ, ಕಬ್ಬಿಣಾಂಶ ಅಂತ ಅಂದ್ರೆ ಗರ್ಭಿಣಿಯ ರಕ್ತ ಪ್ರಮಾಣನ ಹೆಚ್ಚಿಗೆ ಮಾಡಕ್ಕೆ ನಮಗೆ ಕಬ್ಬಿಣಾಂಶ ಬೇಕೇ ಬೇಕು, ಅಂದ್ರೆ ಹಿಮೋಗ್ಲೋಬಿನ್ ಕಂಟೆಂಟ್ ನ ಹೆಚ್ಚಿಗೆ ಮಾಡೋದಿಕ್ಕೋಸ್ಕರ. ಹಾಗಾಗಿ ಹಸಿರು ಸೊಪ್ಪು ಮತ್ತೆ ಕೆಂಪು ಮಾಂಸ, ಎಲ್ಲಾ ತರದ ಕಾಳುಗಳು ಮತ್ತು ಏನು ಬೀನ್ಸ್, ಈ ತರ ಅಂಶ, ಈ ತರ ಆಹಾರದಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಇರುತ್ತೆ ಸರ್. ಇನ್ನೊಂದು ನೋಡಕ್ಕೋದ್ರೆ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಗರ್ಭಿಣಿಯ ಎಲುಬುಗಳನ್ನು ದುರ್ಬಲವಾಗದಂತೆ ಕಾಪಾಡಲು ಕ್ಯಾಲ್ಸಿಯಂ ಅತ್ಯಗತ್ಯ, ಮತ್ತು ಶಿಶುವಿನ ಬೆಳವಣಿಗೆಗೂ ಸಹ ಇದು ಸಹಕಾರಿಯಾಗುತ್ತೆ. ಅದು ಹಾಲು, ಮೊಸರು, ಪನ್ನೀರು ಈ ತರದ ಪದಾರ್ಥಗಳಲ್ಲಿ ಜಾಸ್ತಿ ಕಾಣ್ತೀವಿ ಕ್ಯಾಲ್ಸಿಯಂ. ಪ್ರತಿನಿತ್ಯ ಇದನ್ನ ನೀವು ಯಾವ್ದಾದರೂ ಒಂದೊತ್ತು ಸೇವನೆ ಮಾಡಬೇಕು ಅಂತ ಹೇಳ್ತೀನಿ ನಾನು. ಹಾಗೆ ಫೋಲಿಕ್ ಆಸಿಡ್, ಇದು ಶಿಶುವಿನ ನರತಂತುಗಳ ಸರಿಯಾದ ಬೆಳವಣಿಗೆಗೆ ಮತ್ತು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಈ ಸ್ಪೈನಲ್ ಕಾರ್ಡ್ ಬೆಳವಣಿಗೆಗೂ ಸಹ ಫೋಲಿಕ್ ಆಮ್ಲ ಅತಿ ಹೆಚ್ಚಾಗಿ ಬೇಕಾಗ್ತದೆ. ಇದು ಎಲ್ಲಾ ತರದ ಹಸಿರು ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳಲ್ಲಿ ನಾವು ಫೋಲಿಕ್ ಆಮ್ಲನ ಕಾಣ್ತೇವೆ. ಹಾಗೆ ವಿಟಮಿನ್ ಡಿ, ಇದು ವಿಟಮಿನ್ ಡಿ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಗೋದಿಲ್ಲ. ಇದು ಯಾಕಂದ್ರೆ ಆಹಾರದಲ್ಲಿ ಇಲ್ಲದೇನೆ ಸೂರ್ಯನ ಕಿರಣಗಳಿಂದ ಮಾತ್ರ ದೊರಕಲು ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿನಿತ್ಯ ಗರ್ಭಿಣಿ ಸ್ತ್ರೀಯು ಸೂರ್ಯನ ಕಿರಣಗಳಿಗೆ ಒಂದು 10-15 ನಿಮಿಷ ತಿರುಗಾಡಬೇಕು. ಹಾಗಾದಾಗ ಮಾತ್ರ ವಿಟಮಿನ್ ಡಿ ಸಿಗುತ್ತೆ. ಅದ್ರ ಜೊತೆಗೆ ಆಹಾರ ಅಂತ ಬಂದ್ರೆ ಹಾಲು, ಮೊಸರು, ಮೊಟ್ಟೆ ಮತ್ತು ಮಶ್ರೂಮ್, ಇದರಲ್ಲಿ ನಾವು ವಿಟಮಿನ್ ಡಿ ಕಂಟೆಂಟ್ ಕಾಣ್ತೇವೆ. ಹಾಗೆ ವಿಟಮಿನ್ ಸಿ ಬಂದು, ಇದು ನಾನು ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡೋಕ್ಕೆ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಿಕ್ಕೆ ಸಹಕಾರಿ ಆಗುತ್ತೆ. ಇದು ಯಾವ್ದಾವ್ದರಲ್ಲಿ ಇರುತ್ತೆ ಅಂದ್ರೆ, ಎಲ್ಲಾ ತರದ ಹುಳಿ ಇರುವಂತಹ ಹಣ್ಣುಗಳಲ್ಲಿ, ದ್ರಾಕ್ಷಿ, ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಟೊಮ್ಯಾಟೊ, ಇದರಲ್ಲೆಲ್ಲ ನಾವು ವಿಟಮಿನ್ ಸಿ ಹೆಚ್ಚಿಗೆ ಕಾಣ್ತೇವೆ. ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ, ಇದು ತುಂಬಾ ಮುಖ್ಯ. ಯಾಕಂದ್ರೆ ಮಗುವಿನ ಮೆದುಳಿನ ಬೆಳವಣಿಗೆ ಮತ್ತು ಹೃದಯದ ಬೆಳವಣಿಗೆಗೆ ತುಂಬಾ ಅತ್ಯವಶ್ಯಕ. ಇದು ಯಾವ್ದ್ರಲ್ಲಿ ಹೆಚ್ಚಿಗೆ ಕಾಣ್ತೇವೆ ಅಂದ್ರೆ ಮೀನು ಮತ್ತು ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ, ಅದು ಮತ್ತು ಅಗಸೆ, ಬಾದಾಮಿ, ಅವಕಾಡೊ, ಇದರಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಹೆಚ್ಚಿಗೆ ಇರುತ್ತೆ. ಆಮೇಲೆ ಮ್ಯಾಗ್ನೀಷಿಯಂ ಮತ್ತು ಜಿಂಕ್, ಇವೆರಡು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಪಾದ ನೋವು ಇರ್ಬೋದು, ಮತ್ತೆ ಜೀವಕೋಶಗಳ ಅಭಿವೃದ್ಧಿಗೆ ಇರ್ಬೋದು, ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಕ್ಕೆ ಇವೆರಡು ಪೋಷಕಾಂಶಗಳು ಹೆಚ್ಚಿಗೆ ಬೇಕಾಗ್ತವೆ. ಅವು ಯಾವ ಯಾವ ಆಹಾರದಲ್ಲಿ ಇದೆ ಅಂದ್ರೆ ಹಸಿರು ಸೊಪ್ಪು, ಬಾದಾಮಿ, ಕಾಳು, ತುಳಸಿ, ಈ ರೀತಿಯಾದ ಆಹಾರ ಪದಾರ್ಥಗಳಲ್ಲಿ ನಾವು ಹೆಚ್ಚಿಗೆ ಆಗಿ ಕಾಣ್ತೇವೆ. ಮತ್ತೆ ನಾರಿನಾಂಶ, ನಾನು ಹೇಳ್ದಂಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಕಡಿಮೆ ಮಾಡೋದಕ್ಕೋಸ್ಕರ ನಾವು ನಾರಿನಾಂಶ ಯುಕ್ತ ಆಹಾರ ಸೇವನೆ ಮುಖ್ಯವಾಗಿ ಮಾಡಲೇಬೇಕು. ಅದರ ಹೆಚ್ಚಿಗೆ ಇರುವಂತದ್ದು ಹಣ್ಣುಗಳು, ತರಕಾರಿಗಳು ಮತ್ತು ಸೊಪ್ಪುಗಳಲ್ಲಿ ನಾವು ನಾರಿನಾಂಶ ಹೆಚ್ಚಿಗೆ ಕಾಣ್ತೇವೆ. ಹಾಗಾಗಿ ಈ ಎಲ್ಲಾ ಪೋಷಕಾಂಶಗಳು ಗರ್ಭಿಣಿಯ ದೇಹವನ್ನು ಬಲವರ್ಧಿಸಲು ಮತ್ತು ಶಿಶುವಿನ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳ್ತೇನೆ. ಈಗ ಒಟ್ಟಾರೆ ಹೇಳ್ಬೇಕಂದ್ರೆ, ಈಗ ನಾವು ಗರ್ಭಾವಸ್ಥೆಯಲ್ಲಿ ಅಗತ್ಯವಿರುವ ಪೋಷಕಾಂಶಗಳು ಅಂದ್ರೆ ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ಫೋಲಿಕ್ ಆಸಿಡ್, ವಿಟಮಿನ್ ಡಿ, ವಿಟಮಿನ್ ಸಿ, ಒಮೆಗಾ 3 ಫ್ಯಾಟಿ ಆಸಿಡ್ ಅಂತಿರಲ್ಲ ಅದು, ಮ್ಯಾಗ್ನೀಷಿಯಂ, ಫೈಬರ್, ಇವೆಲ್ಲ ಬೇಕಾಗುತ್ತದೆ. ಹೌದು ಸರ್, ಎಲ್ಲಾನು ಬೇಕಾಗ್ತವೆ. ಸಮಗ್ರ ಏನು ಆಹಾರ ರಚನೆಯಲ್ಲಿ ಇರುತ್ತೆ. ಹೌದೌದು ಸರ್. ಈಗ ಪ್ರತಿಯೊಂದು ಇದರಲ್ಲೂ ಒಂದೊಂದು ಕ್ರಮ ಇರ್ತದೆ, ಅದರಲ್ಲಿ ಮಹಿಳೆಯರಿಗೂ ಅದರಲ್ಲೂ ಗರ್ಭಿಣಿ ಆಹಾರ ಕ್ರಮನೂ ಒಂದಿರುತ್ತಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಸೌಮ್ಯ ಅವರೇ. ಖಂಡಿತವಾಗ್ಲು ಸರ್, ನಾನು ಇವಾಗ ಹೇಳ್ದಂಗೆ ಎಲ್ಲಾ ಪೋಷಕಾಂಶಗಳ ಯುಕ್ತ ಸಮತೋಲನ ಆಹಾರವನ್ನ ಗರ್ಭಿಣಿ ಸ್ತ್ರೀಯರು ಪಾಲನೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ದಿನನಿತ್ಯ ಆಹಾರದಲ್ಲಿ ಬೇಳೆ, ಕಾಳು ಮತ್ತು ಎಲ್ಲಾ ತರದ ಮೊಳಕೆಯೊಡೆದ ಧಾನ್ಯಗಳು, ಸೊಪ್ಪಿನ ತರಕಾರಿ ಮತ್ತೆ ಅದರ ಜೊತೆಗೆ ಬೆಲ್ಲ, ಖರ್ಜೂರ, ಕಡಲೆಕಾಯಿ, ಈ ತರದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸಿಗುವಂತಹ ಆಹಾರವಾಗಿರುತ್ತದೆ. ಮತ್ತೆ ಪ್ರಾರಂಭದ ತಿಂಗಳಿಂದನೇ ಫೋಲಿಕ್ ಆಸಿಡ್ ಒದಗಿಸುವ ಸೊಪ್ಪುಗಳು ಮತ್ತು ಹಸಿರು ತರಕಾರಿಗಳನ್ನು ತಿನ್ನಬೇಕು. ಅದು ಮಗುವಿಗೂ ಸಹ ಹೆಲ್ಪ್ ಆಗುತ್ತೆ ಮತ್ತು ತಾಯಿಗೂ ಅದು ಸಹಕಾರಿಯಾಗುತ್ತೆ. ಹಾಗೆ ಕಾಲಕಾಲಕ್ಕೆ ಸಿಗುವ ಹಣ್ಣು, ಪ್ರತಿದಿನ ಯಾವ್ದಾದರೂ ಎರಡು ಹಣ್ಣುಗಳನ್ನು ತಿನ್ಬೇಕು ಅಂತ ಹೇಳ್ತೀನಿ. ಒಂದು ಮಧ್ಯಾಹ್ನ ಹೊತ್ತಾಯ್ತು ಅಥವಾ ರಾತ್ರಿ ಹೊತ್ತು ಸಂಜೆ ಹೊತ್ತಾಯ್ತು ತಿನ್ಬೇಕು. ಅದರ ಜೊತೆಗೆ ಪ್ರತಿದಿನ ಹಾಲು, ಮೊಸರು, ಮಜ್ಜಿಗೆ, ಮೊಟ್ಟೆ, ಮಾಂಸ, ಮೀನು ಇವುಗಳು ಉಪಯುಕ್ತ. ಇದರಲ್ಲಿ ನಾವು ಕ್ಯಾಲ್ಸಿಯಂ ಸಿಗುತ್ತೆ ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ, ಪ್ರೋಟೀನ್ ಸಹ ಸಿಗುತ್ತೆ. ಹಾಗೆ ಗರ್ಭದಲ್ಲಿರುವ ಶಿಶುವಿನ ಮೆದುಳಿನ ಬೆಳವಣಿಗೆಗೆ ಸಾಕಷ್ಟು ಅಯೋಡಿನ್ ಬೇಕಾಗುತ್ತದೆ. ಹಾಗೆ ಗರ್ಭಿಣಿ ಸ್ತ್ರೀಯು ಅಯೋಡಿನ್ ಯುಕ್ತ ಉಪ್ಪನ್ನು ಸೇವನೆ ಮಾಡಬೇಕಾಗುತ್ತೆ. ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಧಾರಾಳವಾಗಿ ಪಾನೀಯ ನೀರು ಕುಡಿತಾ ಇರಬೇಕು. ದೇಹವನ್ನ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಅದು ತುಂಬಾ ಒಳ್ಳೇದು ಮತ್ತೆ ತುಂಬಾ ಅವಶ್ಯಕನೂ ಸಹ. ಇದಾದ ನಂತರ 7-8-9 ತಿಂಗಳಲ್ಲಿ ತಾಯಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು. ಯಾಕಂದ್ರೆ ಆ ಒಂದು 3 ತಿಂಗಳಲ್ಲಿ ಏನು ಹೆಚ್ಚಿನ ಪೋಷಕಾಂಶಗಳು ಮಗುವಿಗೆ ಬೇಕಾಗಿರುತ್ತೆ, ವರ್ಗಾವಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಕೆಲವು ಸಮಯ ತಾಯಿ ವಿಶ್ರಾಂತಿ ತಗೋಬೇಕಾಗುತ್ತೆ. ಅದರ ಜೊತೆಗೆ ಕಬ್ಬಿಣಾಂಶ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಗಳು ಗರ್ಭ ಪ್ರಸವ ಅವಧಿಯಲ್ಲಿ ಬಿಡದೆ ತಗೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇದನ್ನ ನಾವು ಅದನ್ನ ತಗೊಳ್ಳೋದ್ರಿಂದ ರಕ್ತಹೀನತೆಯನ್ನು ಸಹ ತಡೆಗಟ್ಟಬಹುದು. ಈ ಎಲ್ಲಾ ಆಹಾರ ಕ್ರಮದ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಗರ್ಭಿಣಿ ಸ್ತ್ರೀಯು ಪ್ರತಿನಿತ್ಯ ಒಂದು 10 ನಿಮಿಷಗಳ ಕಾಲ ಧ್ಯಾನ ಮಾಡುವಂತದ್ದು, ಮೆಡಿಟೇಷನ್ ಮಾಡುವಂತದ್ದು ಮತ್ತೆ ವ್ಯಾಯಾಮ, ಒಂದು 15-20 ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಚಿಕ್ಕದಾಗಿ ವಾಕಿಂಗ್ ಅಥವಾ ಸಣ್ಣ ಸಣ್ಣ ಎಕ್ಸರ್ಸೈಸ್ ಮಾಡೋದು, ಯೋಗ ಮಾಡೋದು ತುಂಬಾ ಒಳ್ಳೇದು. ಇದಲ್ಲದೆ ಈಗ ಅಡಿಗೆ ಮತ್ತೆ ಉತ್ತಮ ಪದ್ಧತಿಗಳು ಕೂಡ ಈ ಒಂದು ಗರ್ಭಿಣಿ ಮಹಿಳೆಯರ ಬೆಳವಣಿಗೆಯಲ್ಲಿ ಸಕಾರಾತ್ಮಕ ಪಾತ್ರ ವಹಿಸವ ಅಂತಾರಲ್ಲ, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಹೌದು ಸರ್, ಖಂಡಿತವಾಗ್ಲೂ. ಈಗ ನಾನು ಇಷ್ಟೆಲ್ಲ ಹೇಳಿದೆ ಎಲ್ಲಾ ಪೋಷಕಾಂಶಗಳು ನಮ್ಮ ಗರ್ಭಿಣಿ ಸ್ತ್ರೀಯ ದೇಹಕ್ಕೆ ದೊರಕಬೇಕು ಅಂತ. ಆದ್ರೂ ನಾವು ಏನು ಅಡಿಗೆ ಮಾಡ್ತೀವಲ್ಲ ಅದು ಒಂದು ಚಿಕ್ಕ ಚಿಕ್ಕ ಸಣ್ಣ ತಪ್ಪುಗಳಿಂದ ಪೋಷಕಾಂಶಗಳು ದೇಹಕ್ಕೆ ದೊರಕದೇ ಇರಬಹುದು. ಅಡಿಗೆ ಮಾಡೋ ಸಮಯದಲ್ಲೇ ಹೊರಟೋಗ್ಬಹುದು ಪೋಷಕಾಂಶಗಳು. ತುಂಬಾ ಹೌದು ಸರ್, ಅದು ಒಂದ್ ಸ್ವಲ್ಪ ಜಾಸ್ತಿ ಬೇಯಿಸಬಾರ್ದು, ಕಡಿಮೆ ಬೇಯಿಸಬಾರ್ದು. ಹೌದು ಸರ್, ಒಂದೊಂದು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ತರಕಾರಿಗಳನ್ನು ಕತ್ತರಿಸೋ ಮುಂದೆ ಚೆನ್ನಾಗಿ ತೊಳಿಬೇಕು. ತೊಳೆದ ತಕ್ಷಣ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಏನು ತರಕಾರಿ ಬೇಯಿಸುವಾಗ ಅದನ್ನ ಓಪನ್ ಪಾತ್ರೆ ಮುಚ್ಚಳ ಮುಚ್ಚಿ ನಾವು ಬೇಯಿಸಬೇಕಾಗುತ್ತೆ. ಅದನ್ನ ಓಪನ್ ಇಟ್ಟು ಬೇಯಿಸಿದಾಗ ಏನಾಗುತ್ತೆ, ಅದರಲ್ಲಿರುವಂತ ಪೋಷಕಾಂಶಗಳು ಗಾಳಿಗೆ ಹೋಗ್ಬಿಡ್ತವೆ. ಅದು ಒಂದಾಯ್ತು. ಮತ್ತು ನಾವು ಯಾವುದೇ ಒಂದು ಆಹಾರವನ್ನ ಕುದಿಸಬೇಕು. ಈಗ ಬಿಸಿ ಮಾಡಿ ತಿಂತಾರೆ, ಬೆಳಗ್ಗೆ ಮಾಡಿಟ್ಟಿರೋದನ್ನ ರಾತ್ರಿ ಕುದಿಸಿ ತಿಂತಾರೆ, ಅದು ಮಾಡಬಾರ್ದು. ಮಿತಿ ಮೀರಿ ಹೆಚ್ಚಿಗೆ ಕುದಿಸೋದ್ರಿಂದ ಏನಾಗುತ್ತೆ, ನಮ್ಮ ಪೋಷಕಾಂಶಗಳು ಸಿಗೋದಿಲ್ಲ, ನಷ್ಟ ಆಗ್ತದೆ. ಹಾಗೆ ನಾವು ಎಲ್ಲಾ ಅಡಿಗೆಗಳಲ್ಲಿ ಸೋಡಾ ಬಳಸ್ತಾ ಇದಾರೆ, ಸೋಡಾ ಬಳಸಬಾರ್ದು. ಸೋಡಾ ಬಳಸೋದ್ರಿಂದ ಅದರಲ್ಲಿರುವಂತಹ ಜೀವಸತ್ವಗಳು ಎಲ್ಲ ಹಾನಿ ಆಗ್ಬಿಡ್ತವೆ, ನಮ್ ದೇಹಕ್ಕೆ ಅದು ಸಿಗೋದಿಲ್ಲ. ಆಮೇಲೆ ಇವಾಗ ಅಕ್ಕಿಯನ್ನ ಏನ್ ಮಾಡ್ತಾರೆ, ಒಂದು 5-6 ಸತಿ ತೊಳೆದು ಬಳಸೋದ್ರಿಂದ ನೀರಿನಲ್ಲೇನೆ ಪೋಷಕಾಂಶಗಳು ಹೊರಟೋಗ್ತವೆ. ಬಹಳಷ್ಟು ಕಡೆ ಈಗ ಹೋಟೆಲ್ ಅಲ್ಲೆಲ್ಲ ಈಗ ಸೋಡಾ ಹಾಕೋದು ಬಹಳ. ಹೌದೌದು ಸರ್, ಅದು ಏನಂದ್ರೆ ಅಕ್ಕಿ ಇಟ್ಟು ಹಾಕದಂಗ ಹಾಕ್ತಾರೆ, ಅದು ಜನನು ಕೂಡ ಏನು ಅನ್ನೋದೇ ಇಲ್ಲ. ಹಾಗೆ ಸ್ವಾಹ, ಇದು ದೊಡ್ಡ ಅನಾಹುತ ಅಲ್ಲ? ಹೌದು ಸರ್, ದೊಡ್ಡ ಅನಾಹುತನೇ. ಅದಕ್ಕೋಸ್ಕರ ನಾವು ಸೋಡಾ ಭರಿತ ಆಹಾರವನ್ನ ಸೇವನೆ ಮಾಡಬಾರದು. ಪಾಯ್ಸನ್ ಸರ್ ಅದು. ಹೌದು ಸರ್, ಇದು ನೋಡಿ ಅನಾಹುತ. ಈಗ ಮಕ್ಕಳಿಗೆ ಏನು ಸದ್ಯ ಏನು ಸುಲಭದಲ್ಲಿ ಸಿಗುತ್ತಲ್ಲ, ಇಲ್ಲೇ ಮನೆ ಕಡೆ ಇದೆ ಅಂತ ಹೇಳಿ ತಂದು ಕೊಟ್ಟು ಬಿಡ್ತಾರೆ. ಇವರೇ ಮಾಡಿದ್ರೆ ಹಂಗ್ ಮಾಡಲ್ಲ ಮನೆಯಲ್ಲಿ. ಹೌದು ಸರ್, ಏನ್ ತಮ್ಗೆ ಅನಾನುಕೂಲ ಇದೆ ಅಂತ ತಂದು ಕೊಟ್ಟು ಬಿಡ್ತಾರೆ. ಅದು ಗರ್ಭಿಣಿ ಮಹಿಳೆಯರಿಗೆ ಇದು ಕೂಡ ಜಾಸ್ತಿ. ಇದು ಜಾಸ್ತಿ ಇದು, ಅದಕ್ಕೆ ಗರ್ಭಿಣಿ ನೋಡಕ್ ಹೋದ್ರೆ ಅದು ಅಲ್ಲಿ ವಿಷ ಕೊಟ್ಟಂಗ ಆಗುತ್ತೆ. ಹೌದು ಸರ್, ಅದಕ್ಕೆ ಗರ್ಭಿಣಿ ಸ್ತ್ರೀಯವರು ಮನೆಯ ಆಹಾರ ಸೇವನೆ ಮಾಡೋದು ಒಳಿತು. ಹೊರಗಡೆ ಆಚೆ ಎತ್ತಿರುವಂತ ಈಗ ಪಿಜ್ಜಾ, ಬರ್ಗರ್ ಮತ್ತೆ ಎಲ್ಲ ತುಂಬಾ ಕರಿದ ಆಹಾರ ಪದಾರ್ಥಗಳನ್ನು ತಪ್ಪಿಸ್ಬೇಕು ಅವರು. ಹಾಗೇನೆ ಈಗ ಸೋಡಾ ಯುಕ್ತ ಪಾನೀಯಗಳು ಬರ್ತವೆ, ಅವನ್ನು ಸಹ ಸೇವನೆ ಮಾಡದೆ ಇರೋದು ಒಳ್ಳೇದು. ಅದ್ರ ಜೊತೆಗೆ ನಾವು ಈಗ ಹೊಟ್ಟು ಅಂದ್ರೆ ಪಾಲಿಶ್ಡ್ ಬರ್ತವೆ, ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಪಾಲಿಶ್ಡ್ ಬರ್ತವೆ. ಪಾಲಿಶ್ಡ್ ಬಳಸ್ತೇನೆ ಹೊಟ್ಟು ಇರೋಂತದ್ದು ಗೋಧಿ, ಪೋಲ್ ವೀಟ್ ಅಂತ ಹೇಳ್ತೀವಿ ಅದು, ಮತ್ತು ಸಿರಿಧಾನ್ಯಗಳು ಇವನ್ ಬಳಸೋದ್ರಿಂದ ಇದ್ರಲ್ಲೆಲ್ಲ ನಮಗೆ ನಾರಿನಾಂಶ ಹೆಚ್ಚಿಗೆ ಸಿಗುತ್ತೆ. ಹಾಗಾಗಿ ಪಾಲಿಶ್ಡ್ ರೈಸ್ ಬಳಸ್ತೇನೆ, ಸಿರಿಧಾನ್ಯಗಳು ಮತ್ತೆ ಗೋಧಿ ಈ ತರದ್ದು ಪದಾರ್ಥಗಳನ್ನ ಬಳಸಿ ಅಂತ ಹೇಳ್ತೀನಿ ಸರ್. ಹಾಗೆ ನಾವು ಇನ್ನೊಂದು ಹೇಳ್ಬೇಕು ಅಂದ್ರೆ, ಹುಳ ಬಿದ್ದ ಕೀಟ ದವಸ ಧಾನ್ಯಗಳನ್ನು ಸುಮಾರು ದಿನ ಸ್ಟೋರ್ ಮಾಡಿಟ್ಟಿರ್ತಾರೆ, ಅದನ್ನ ತಗೊಂಡ್ ಹಂಗೆ ಬಳಸ್ತಾರೆ, ಆ ತರದ ಪದಾರ್ಥಗಳನ್ನು ಸಹ ಬಳಸಬಾರ್ದು. ಇನ್ನೊಂದು ಹೇಳಕ್ ಹೋದ್ರೆ ಈಗ ಆಲೂಗಡ್ಡೆಯಲ್ಲಿ ಅದು ಹಸಿರು ಬಣ್ಣ ಬಂದ್ಬಿಟ್ಟಿರುತ್ತೆ, ಅದನ್ನೇ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ ಬಳಸ್ತಾರೆ, ಅದರಲ್ಲಿ ವಿಷಕಾರಿಯಾದಂತಹ ಅಂಶ ಇರುತ್ತೆ. ಆ ತರದ ಆಲೂಗಡ್ಡೆನು ಸಹ ತರಬಾರ್ದು. ಮತ್ತೆ ಅದು ಶೇಖರಣೆ ಮಾಡಿಟ್ಟಾಗ್ಲೂ ಅದು ಹಸಿರು ಕಲರ್ ಏನಾದ್ರು ಆಗಿತ್ತು ಅಂದ್ರೆ ಅದನ್ನ ಬಳಸಬಾರ್ದು ಅಡಿಗೆಗೆ, ಅದರಲ್ಲಿ ವಿಷಕಾರಿ ಅಂತ ಅಂಶ ಇರುತ್ತೆ. ಅದು ಆಲೂಗಡ್ಡೆ ಕಲರ್ ಚೇಂಜ್ ಆಗಿರುತ್ತಲ್ಲ ಸರ್, ಕಲರ್ ಚೇಂಜ್ ಆದಾಗ ಗೊತ್ತಾಗುತ್ತೆ. ಕಲರ್ ಚೇಂಜ್ ಆಗಿತ್ತು ಅಂದ್ರೆ ಅದನ್ನ ಬಳಸಬಾರ್ದು ಅಡಿಗೆಗೆ. ಅದು ಮತ್ತೆ ಯಾವಾಗ ಸರಿಯಾಗಲ್ಲ ಅದು, ಅದು ಅಂದ್ರೆ ಅದರಿಂದ ವಿಷಕಾರಿಯಾದ ಅಂಶ ಇರೋದ್ರಿಂದ ಅದು ಹೊರಗಡೆ ಗಾಳಿಯಿಂದ ಪಡ್ಕೊಳ್ತದೆ. ಗಾಳಿಯಿಂದ ಆಗುತ್ತೆ, ಮತ್ತೆ ಸ್ಟೋರೇಜ್ ನಾವು ಎಷ್ಟು ದಿನ ಸ್ಟೋರ್ ಮಾಡಿಟ್ಟಿರ್ತೇವಲ್ಲ ಅದ್ರ ಮೇಲೂ ಹೋಗುತ್ತೆ ಸರ್. ಕೆಲವೊಂದು ಹೊಸದಾಗಿ ತಂದು ಇಟ್ಟು ಬಿಡ್ತಾರೆ, ಹೊಸದಾಗಿ ಹೊಲದಿಂದ ಬಂದಿರುತ್ತೆ, ಅದು ಹಸಿರೇ ಇರುತ್ತಲ್ಲ, ಹಸಿರಿದ್ರೆ ನಾವು ಅದನ್ನ ಬಳಸಬಾರ್ದು ಸರ್. ಅದರಲ್ಲಿ ವಿಷಕಾರಿಯಾದ ಅಂಶ ಹೆಚ್ಚಿಗೆ ಇರುತ್ತೆ. ಅದನ್ನ ಸ್ವಲ್ಪ ಬಿಸಿಲಲ್ಲಿ ಆ ತರದಲ್ಲಿ ಇಟ್ಟು ನಾವು ಬಳಸಬೇಕಾಗುತ್ತೆ. ಆಮೇಲೆ ಇಷ್ಟು ನಾವು ಮತ್ತೆ ಈಗ ತರಕಾರಿಗಳನ್ನು ಕಟ್ ಮಾಡಿ ಬಳಸ್ತೀವಲ್ಲ, ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡದೇನೆ ದೊಡ್ಡ ದೊಡ್ಡ ಗಾತ್ರದಲ್ಲಿ ಕಟ್ ಮಾಡೋದ್ರಿಂದ ಸುಮಾರು ಪೋಷಕಾಂಶಗಳು ಉಳಿತವೆ. ಚಿಕ್ಕದಾಗಿ ಮಾಡೋದ್ರಿಂದ ಪೋಷಕಾಂಶಗಳು ನಾಶ ಜಾಸ್ತಿ ಆಗುತ್ತೆ. ಈ ಎಲ್ಲ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಗರ್ಭಿಣಿ ಸ್ತ್ರೀಯರು ಅಲ್ಲದೇನೆ ಮನೆಯಲ್ಲಿ ಅಡಿಗೆ ಮಾಡುವಂತರೂ ಸಹ ಬಳಸ್ಕೊಳ್ಳೋದ್ರಿಂದ ಪೋಷಕಾಂಶಗಳ ಪೋಲಾಗದೇನೆ ನಮ್ಮ ದೇಹಕ್ಕೆ ಸಿಗೋ ತರ ಆಗುತ್ತೆ. ಈಗ ಸಾಮಾನ್ಯ ಜನರಿಗೂ ಕೂಡ ಈ ಒಂದು ಈ ಆಹಾರ ಕ್ರಮ ಅಗದಿ ಮಹತ್ವ ಇರುತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಮನೇಲಿ ಅವಸರ ಅವಸರದಲ್ಲಿ ಏನೋ ಮಾಡಿಬಿಡ್ತಾರೆ, ಅದರಿಗೆ ಏನು ತರಕಾರಿ ಕಟ್ ಮಾಡೋದು ಕೂಡ ಮಹತ್ವ ವಹಿಸ್ತದೆ ಅಂತ ತಾವು ಹೇಳ್ತೀರಿ. ತುಂಬಾ ಸಂತೋಷ ಡಾಕ್ಟರ್ ಸ್ವಾಮಿ ಅವರೇ. ಪ್ರಸ್ತುತ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಮಹತ್ವ ಯಾಕೆ ನಾವು ಕೊಡಬೇಕು ಈ ವಿಷಯವಾಗಿ ತುಂಬಾ ಮಹತ್ವದ ಮಾಹಿತಿಯನ್ನ ನಮಗೆ ಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ಕೇಳುವರಿರ್ತಾರೆ ಡಾಕ್ಟರ್ ಸ್ವಾಮಿ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡ್ತೀರಿ? ಖಂಡಿತವಾಗ್ಲೂ ಸರ್. ಸಂಪರ್ಕ ಸಂಖ್ಯೆ 8073562812. ಇನ್ನೊಂದ್ಸತಿ ಹೇಳ್ತೀನಿ, 8073562812. ಆಯ್ತು ಡಾಕ್ಟರ್ ಸ್ವಾಮಿ ಅವರೇ, ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ಎಲ್ಲರಿಗೂ ನಮಸ್ಕಾರ.

ತನವನ್ನು ಮಾಡಿದಲ್ಲಣ್ಣ ನೀ ನೋಡಿ